ಎತ್ತುಗಳಲ್ಲಿ ಕೆಮ್ಮೂತ್ರ ಕಾಣಿಸಿಕೊಳ್ಳಬಹುದು. ಎತ್ತುಗಳನ್ನು ಕಟ್ಟುವ ಜಾಗ ಹೆಚ್ಚು ಬಿರುಸಾಗಿರಬಾರ್ದು. ಮೆತ್ತಗಾಗೋ ಹಾಗೆ ಹುಲ್ಲು ಇತ್ಯಾದಿ ಹಾಕಬೇಕು. ಒರಟು ಕಲ್ಲಿನ ಹಾಸಿಗೆ ಮೇಲೆ ಮಲಗಿ ಏಳುವ ಕೆಲ ಎತ್ತುಗಳಿಗೆ, ವಿಶೇಷವಾಗಿ ಖಿಲಾರಿ ಹಳ್ಳಿಕಾರ್ ತಳಿಯ ದನಗಳಲ್ಲಿ ದೊಡ್ಡ ಹುಣ್ಣು ತೊಂದರೆ ಕಂಡುಬರಬಹುದು. ಆದ್ದರಿಂದ ಎತ್ತುಗಳನ್ನು ನಾವು ಜಾಗರೂಕತೆಯಿಂದ ನೋಡಿಕೊಳ್ಳಬೇಕು. ಕೃಷಿ ವಾರ್ತೆ ಕೇಳಿದಿರಿ. ಈಗ ಹಿರೇಬಾಗೇವಾಡಿಯ ಅಪ್ಪ ಸಾಹಿಬ್ ಎಂ ತಿಗಡಿ ಹಾಗೂ ಸಂಗಡಿಗರಿಂದ ಶ್ರೀಕೃಷ್ಣ ಪಾರಿಜಾತದಲ್ಲಿ ಕೇಳಿ ಕೊರವಂಜಿ ಸನ್ನಿವೇಶ. ಸಂಶಯ ಬಂದಿದ್ರೆ ನಿಮ್ಮ ಕೂಡ ನಾವು ಮಾತಾಡ್ತಿರ್ತಿಲ್ಲ. ನೀವು ಹಚ್ಚದ ಮೋಟರ್ ಹತ್ತು ಪೈಕಿ ನಾನಲ್ಲ. ಇರ್ಲಿ, ಈಗ ಏನಾಗ್ಯದ? ನಾವು ಕೊರವಂಜಿ ಯಾರು ನೋಡಿಲ್ಲ ಅಂತ ತಿಳ್ಕೊಂಡಿರೇನು? ನೋಡಿ, ನಮ್ಮೂರಿಗೆ ಎಷ್ಟೋ ಮಂದಿ ಬರ್ತಾ ಇದ್ದಾರೆ. ಬರ್ತಾ ಇದ್ದಾರೆ. ಅವ್ರು ಹೇಗೆ ಬರ್ತಾರೆ? ಹೇಗೆ ಬರ್ತಾರೆ? 18 ಜಾಬಿದ ಒಂದು ಸೀರೆ ಸುತ್ತಕೊಂಡು ಕಂಟರ್ಕ ಬುಟ್ಟಿ ತಲೆ ಮೇಲೆ ಇಟ್ಟುಕೊಂಡು ಇಂಥ ಸುಂಬಳ ಕೂಸಿನ ಮಗನ ತಗೊಂಡು ಕೈಯಾಗ ಒಂದು ಬಡಿಗಿ ಒಡಕ ಡಬರಿ ಗಿಲ್ಗಿಂಚಿ ಇಟ್ಕೊಂಡು ಅವ್ರು ಹೇಗೆ ಬರ್ತಾರ? ಹೇಗೆ ಬರ್ತಾ ಇದ್ದಾರೆ? ಏ ನನ್ನ ತಾಯಿ ನೀಳಯ್ಯವ್ವ. ಆಗ ನೀಡ ಅಂತ ಹಿಂಗ್ ಬರ್ತಾರಮ್ಮ. ಏನಮ್ಮ ಈ ರೀತಿಯಿಂದ ಬರ್ತಾ ಇದ್ದಾರೆ? ಹೌದವ್ವ, ಹಂತಕರು ಒಂದಿ ನಾನಲ್ಲ. ಮತ್ತೆ ಎಂಥವರು? ನಾನು ದೇವಲೋಕದ ಕರೊಂದಿದ್ದೇನೆ. ಬಪ್ಪರೆ ಸುಳ್ಳವ್ವ. ಅಲ್ಲ, ದೇವಲೋಕ ಎಷ್ಟೋ ಅಂತರದ ಮೇಲದ, ಭೂಲೋಕ ಎಷ್ಟೋ ಅಂತರ ಕೆಳಗದ. ಅಲ್ಲಿಂದ ಏನು ಕಪ್ಪಿಗತೆ ಏನು ಕಡ್ಕೊಂಡು ಬಿದ್ದಿರೋ ಅಥವಾ ಮಿಚ್ಚುಣಿಕೆ ಹಚ್ಚಿ ಎಳೆದು ಬಂದಿರೋ? ಹಾಗಲ್ಲ, ಅಲ್ಲಿಂದ ಇಲ್ಲಿ ಬರ್ಬೇಕು. ಆದ್ರೆ ಹೇಗ ಬಂದೆ? ಹೇಗ ಬಂದೆಮ್ಮ? ಹೀಗಮ್ಮ, ಇಷ್ಟು ಹೇಳಿದ್ರೆ ಗುರ್ತಾಗ್ತದ? ಗುರ್ತಾಗ್ತದ. ಹೌದು, ಹಾಗಾದ್ರೆ ಕೇಳಲ್ಲ, ಹೇಳಮ್ಮ. ಗಿರಿಯಿಂದ ಹೆಚ್ಚಿನ ವಿದ್ಯಾ ನಿನಗೆ ಏನು ಬರ್ತದಮ್ಮ? ಏನು ಬರ್ತದ? ಮತ್ತೆ ನಿನ್ನ ಗುರು ಯಾರು? ಯಾರು ಏನ್ ಕಲಿಸಾನ? ಈಗ ಇಷ್ಟ ಹೇಳಿದ್ರಂದ್ರ ಗುರ್ತಾಗ್ತ ಗುರ್ತಾಗ್ತದ. ಹೌದು, ಕೇಳ. Hey! ಪಠನ ಮಾಡಿಸಿದಂತವರು ನೀವ? ಹೌದು. ಹೌದಲ್ರಿ? ಮತ್ತ ಕಂಬ ಏನಾದ್ರು ಮಾತಾಡ್ಸಿರಿ? ಈ ಕಂಬನಾದ್ರು ಮಾತಾಡ್ಸಿದ್ದೇನೆ. ಯಾವಾಗ ಮಾತಾಡ್ಸಿರಿ? ಜ್ಞಾನೇಶ್ವರ ಅವತಾರ ಕಾಲಕ್ಕ, ನರಸಿಂಹ ಅವತಾರ ಕಾಲಕ್ಕ, ಕೋಣನ ಮುಖದಿಂದ ನಾಲ್ಕು ವೇದ ಇಲ್ರಿ, ಆರು ಶಾಸ್ತ್ರ, ಹದಿನೆಂಟು ಪುರಾಣ ಪಠನ ಮಾಡಿಸಿದ್ದೇನೆ. ಅದನ್ನಾದ್ರೂ ನೀವು ಮಾಡಿಸಿರಿ. ಹೌದು. ಇರ್ಲಿ, ನೀವೆಲ್ಲ ಹೇಳ್ತೀರಿ, ನಿಮ್ಮ ಮಾತ ನಮಗೆ ತಿಳಿಯುವಲ್ಲು. ಅಲ್ಲ, ನನ್ನ ಮಾತು ನನಗೆ ತಿಳಿಯುವಲ್ಲು. ತಿಳಿವಲ್ಲು ಅಲ್ರಿ. ನನ್ನ ಮಾತು ನಿನಗೆ ತಿಳಿಬೇಕಾದ್ರ ಯಾವ ರೀತಿಯಿಂದ ಹೇಳಬೇಕು? ನೀವು ಯಾವ ರೀತಿಯಿಂದ ನೀವು ಹೇಳಬೇಕು, ನಾವು ಯಾವ ರೀತಿಯಿಂದ ಕೇಳಬೇಕು. ಈಗ ಹೌದಮ್ಮ, ಹಾಗಾದ್ರೆ ಕೇಳ. ಹೇಳಮ್ಮ. ಹಸನಾಗಿ ಕೇಳಿರವ ಕೊಟ್ಟಿದ ಬಂದಿರೋ ಏನ ಟಾಂಗಾದಾಗ ಬಂದಿರೋ ಎಷ್ಟಾಗ ಬಂದಿರೋ ನೀವು ಬಂದದ್ದು ನನಗೆ ಗುರುತಾಗಲಾರ ಕೇಳಾಕತ್ತೇನೆ. ಹಾಗೆಲ್ಲ ಮಾತಾಡಬಾರ್ದು. ಆ ದೇವಲೋಕ ಬಿಟ್ಟು ಈ ಭೂಲೋಕಕ್ಕೆ ಬಂದಂತ ಹೇಳಿಲ್ಲ ಅಂದ್ರೇನು? ಆ ದೇವಲೋಕದಿಂದ ಈ ನೀವು ಭೂಲೋಕಕ್ಕೆ ಬಂದಂಗ ಆತು. ನೀವೆರಡ ಏನು ಲೋಕ? ಲೋಕ ಅಂದ್ರ ಎರಡ ಇಲ್ಲ, ಹದಿನಾಲ್ಕು ಲೋಕಗಳವ. ಹದಿನಾಲ್ಕು ಲೋಕ? ಹೌದು. ಹೇಳ್ರಲ್ಲ ಯಾವ್ಯಾವ? ಯಾವ ಯಾವ್ಯಾವ ನೋಡು. ಈ ಭೂಮಿಯಿಂದ ಕೆಳಗಿನ ಏಳು ಲೋಕಗಳು. ಕೆಳಗ ಏಳು ಲೋಕಗಳು? ಹೌದು. ಈ ಭೂಮಿಯಿಂದ ಮೇಲಿನ ಏಳು ಲೋಕಗಳು. ಮ್ಯಾಲ ಏಳು ಲೋಕಗಳು? ಹೌದು. ಆ ಮ್ಯಾಲಿನ ಏಳು ಲೋಕದ ಹೆಸರೇನ್ರಿ? ಏನು ಏನು? ಭೂಲೋಕ. ಭೂಲೋಕ. ಭೋರ್ಲೋಕ. ಭೋರ್ಲೋಕ. ಸುವರ್ಲೋಕ. ಸುವರ್ಲೋಕ. ಜನಲೋಕ. ಜನಲೋಕ. ತಪೋಲೋಕ. ತಪೋಲೋಕ. ಮಹರ್ಲೋಕ. ಮಹರ್ಲೋಕ. ಸತ್ಯಲೋಕ. ಸತ್ಯನೇವ ಲೋಕ ಎಂದು ಸಾಯ್ತದನ? ಅದು ಒಂದು ಲೋಕದ ಹೆಸರು. ಹೆಸರದ ಇವು ಮ್ಯಾಲ ಅದಂಗ. ಹೌದು. ಇನ್ನು ಕೆಳಗಿನ ರೀ? ಅವು ಏಳವ. ಅವು ಯಾವ್ಯಾವು? ಯಾವು? ಅಥಳ. ಯಾರು ಹೇಳ್ತಾರವ? ಲಿಖತ್ತಿಲ್ಲ. ಅಂದ್ರೇನು? ಅದು ಒಂದು ಲೋಕ. ಹೌದು. ಅತಳ. ವಿಥಳ. ವಿಥಳ. ಸುತ್ತಳ. ಸುತ್ತಳ. ತಳ. ತಳ. ತಳ. ತಳ. ಮಹಾತಳ. ಮಹಾತಳ. ರಸಾತಳ. ರಸಾತಳ. ಪಾತಳ. ಅಯ್ಯೋ ಅಲ್ಲಿ ಬೇಡ. ಯಾಕ? ಪಾತಾಳ ಕೊಯ್ಬೇಡ. ಇರ್ಲಿ, ಮ್ಯಾಲ ಏಳು ಲೋಕ ಅದು. ಹೌದು. ಕೆಳಗಿನ ಏಳು ಲೋಕ ಅದು. ಹೌದವ. ನಾವು ನಡುವದ್ವಿಲ್ರಿ. ಹೌದೌದು. ಹೌದು. ಒಪ್ಪರಿ ಬೀಳ್ಲಿ ಅದ. ಇದಕ್ಕೆ ಆಧಾರ ಏನದ ಈಗ? ಹೌದು ನೋಡಮ್ಮ, ಅಷ್ಟು ಗಜಗಳ ಮೇಲೆ ಈ ಭೂಮಿ ನಿಂತದ. ಯಾವಾಗ ಗಜಗದ ಮೇಲೆ ಅಂತೀರೋ ಏನಂತೀರಿ ನನಗೆ ತಿಳಿವಲ್ದ. ಗಜ ಅಂದ್ರೇನು? ಆಣೆ. ನೀ ಆಣೆ ನೋಡಿಲ್ಲ ಅಂತ ನಾ ಕೇಳಿದ್ನಿ. ರಗಡ್ ನೋಡಿ. ನಾ ನೋಡಿಯ? ನೋಡಿದೆ. ಹೌದಾ? ಹೌದು. ನೋಡಮ್ಮ, ಇವು ಎಂಟು ಆಣೆಗಳ ಮೇಲೆ ನಿಂತಾವ. ಎಂಟು ಆಣಿ ಎಂಟು ದಿಕ್ಕಿಗೆ ಹೊತ್ಕೊಂಡು ನಿಂತಾವ. ಹೌದು. ಯಾವ್ಯಾವ ಆಣಿ ಯಾವ್ಯಾವ ದಿಕ್ಕಿಗೆ ಹೊತ್ಕೊಂಡು ನಿಂತಾವ? ಹೌದಾ? ಹೌದು. ಅಬ್ರಹ್ಮ. ಅಬ್ರಹ್ಮ. ಕಪಿಲೆ. ಕಪಿಲೆ. ಪಿಂಗಳೆ. ಪಿಂಗಳೆ. ಸುಮಂಗಳೆ. ಸುಮಂಗಳೆ. ಸುಬ್ರದಂತ. ಸುಬ್ರದಂತ. ತಾಮ್ರಪರ್ಣಿ. ತಾಮ್ರಪರ್ಣಿ. ಅಂಜನಾ. ಅಂಜನಾ. ಅಂಜನಾವತಿ. ಅಂಜನಾವತಿ. ಇವ ಇವು ಎಂಟು ಗಂಡಾಣಿನ ಅದು. ಹಂಗ? ಹೌದು. ಹೌದಲ್ಲ. ಮತ್ತೆ ಇವಕ್ಕೆ ಜೋಡ್ ಅದಾವಿಲ್ಲೋ? ಅವ ಯಾವ್ಯಾವು? ಯಾವು ಈ ಗಂಡಾಣಿ ಏನು ಹೇಳಿದ್ರಲ್ಲ, ಇವಕ್ಕೆ ಜೋಡ್ ಅದಾವಿಲ್ಲೋ ಅಂತ. ಹೌದಾ? ಯಾವ್ರಿ? ಅಬ್ರಹ್ಮ. ಕಪಿಲೆ. ಕಪಿಲೆ. ಪಿಂಗಳೆ. ಪಿಂಗಳೆ. ಸುಮಂಗಳೆ. ಸುಮಂಗಳೆ. ಸುಬ್ರದಂತ. ಸುಬ್ರದಂತ. ತಾಮ್ರಪರ್ಣಿ. ತಾಮ್ರಪರ್ಣಿ. ಅಂಜನಾ. ಅಂಜನಾ. ಅಂಜನಾವತಿ. ಎಂಟು ಹೆಣ್ಣಾಣಿ ಎಂಟು ಗಂಡಾಣಿ ಇದೆಲ್ಲ ಬರಬರಿ ಆತವ. ಗೋಳು ಹಿಡಿದು ಹೋತು. ಇರ್ಲಿ, ಇದ್ರ ಇವ ಏನು? ಇವರು ಬಸ್ತಾನಿ ಅಲ್ಲ ಅಷ್ಟು ಪುರಿಗಳವ. ಪುರಿ ಅಂದ್ರೆ ನಮಗೆ ತಿಳಿದಿಲ್ಲವ, ಮ್ಯಾಲೆ ಚಟ್ನಿಗೆ ಹೋಗ್ಕೊಂಡು. ಹಾಗಲ್ಲ. ಪುರ ಅಂದ್ರೇನು? ಪಟ್ಟಣಗಳವ. ಪಟ್ಟಣ ಅಂದ್ರೆ ನಮ್ಗೆ ಸಟ್ನ ಹೇಳ್ಬಿಡ್ರಿ. ಅವು ಯಾವ್ಯಾವು? ಅಮರಾವತಿ. ಅಮರಾವತಿ. ಅಂಬಾವತಿ. ಅಂಬಾವತಿ. ಸೇನಾವತಿ. ಸೈನಾವತಿ. ಸಿದ್ಧಾವತಿ. ಸಿದ್ಧಾವತಿ. ಅಳಕಾವತಿ. ಅಳಕಾವತಿ. ಗಾಂಧರ್ವತಿ. ಗಾಂಧರ್ವತಿ. ಕಾಂಚಾವತಿ. ಕಾಂಚಾವತಿ. ಯಶಾವತಿ. ಯಶಾವತಿ. ಆತಲ ಇವ ಎಂಟ ಪಟ್ಟಣ ಅದು ಹೇಳಿದಿರಿ. ಮತ್ತ ಇವು ಇವಕ್ಕೆ ಠಿಕಾನ ಆಯ್ತಿಲ್ವ? ಠಿಕಾನ ಒಬ್ಬೊಬ್ರು. ಒಬ್ಬೊಬ್ರು ಒಂದು ದಿಕ್ಕಿನಲ್ಲಿ ಇರ್ತಾರ ಮಾಲಕರು. ಹೌದು. ಅವ್ರು ಯಾರು? ಇಂದ್ರ. ಇಂದ್ರ. ಅಗ್ನಿ. ಅಗ್ನಿ. ಯಮ. ಯಮ. ನಿರೋರತಿ. ನಿರೋರತಿ. ವರುಣ. ವರುಣ. ವಾಯು. ವಾಯು. ಕುಬೇರ. ಕುಬೇರ. ರುದ್ರ. ಖಡೇ ರುದ್ರ. ಯವ ನಾವು ರುದ್ರ ಅಂದ್ಕೊಂಡು ನೆಂಪಕ್ಕತಿ ಅಂದ್ರ ಇವ್ರ ಬಂದೋಬಸ್ತ್ ಆತವ ಇದೆಯಲ್ಲ. ಹೌದು. ಇದು ಇದೆಲ್ಲ ಒಪ್ಪಾರಿ ಕಡಿದಾಂಡಿಗೆ ಆತದ. ಆಯ್ತು. ಇದ ನಡು ಐಗೋಳ ಜೋಡಿಗೆ ಕತಿ ಇಳಿಬಿದ್ರ ಇದಕ್ಕೆ ಆಧಾರ ಏನೈತಿ? ಏನು ಇದಕ್ಕೆ ಆಧಾರ? ಆದಿಶೇಷನು ಆಧಾರಭೂತನಾಗ್ಯಾನ ಈ ಭೂಮಿಗೆ. ಆದಿಶೇಷ ಅಂದ್ರೆ ಏನಿವ? ಆದಿಶೇಷ ಅಂದ್ರೆ ಅರ್ಥ ಆಗಲಿಲ್ಲ. ಅರ್ಥ ಆಗಿಲ್ವ? ನೀ ಹಾವು ನೋಡಿಲ್ಲೋ? ಏಯವ್ವ ಹಾವು ಅಂದ ಕೂಡಲೆ ನಾವು ಹಂಗ ಶುರು ಹಾಕತಿವ. ಹಾವು ನೋಡಿನಿ. ನೋಡಿಯ? ಹಾವಿಗೆ ಆದಿಶೇಷ ಅಂತ ಹೆಸರು. ಹಾವಿಗೆ ಅಂತಾರೆ, ನಾವು ಹೆದರಿ ಬಿಟ್ಟು ಬಿಡುವ. ಹೌದಾ? ನೋಡು, ನಿನಗೆ ತಿಳಿದ್ರೆ ಒಂದು ದೃಷ್ಟಾಂತ ಕೊಡ್ತಾನ. ಯವ ನನಗೆ ದೃಷ್ಟಾಂತ ಕೊಡ್ತೀರಿ? ಕೊಡ್ರಿವ. ನೀ ಛತ್ರು ನೋಡಿಲ್ಲೋ? ಏನವನಿ ನಮ್ಮನೇನು ಹುಡುಗರ್ ಮಾಡಿದ್ರೇನೆ? ಅಲ್ಲ, ನೀ ಯಾಕೆ ಹುಡುಗಾಗ್ತಿ ಬಿಡು. ಛತ್ರಿಗೆ ಎಂಟು ಕಟ್ಟಿಗಳು. ಛತ್ರಿ ಯವ ನೋಡುದಷ್ಟ ಅಲ್ಲ, ಮೇಲಾಟ ಮ್ಯಾಲ ಹೊರಿಗಟ್ಲೆ ಕೂಡಿಸಿಟ್ಟನ್ನ. ಏನವ ಛತ್ರಿ? ಅಲ್ಲ, ಅಷ್ಟೇ ಕೂಡಿಸಿ ಅವನ. ಒಂದು ಬಿಸ್ನೆಸ್ ವ. ನಾವು ಮೊದಲು ಏನ್ ಮಾಡ್ತೀವ, ಆ ಛತ್ರಿ ಯಾರು ಹಿಡ್ಕೊಂಡು ಕೂತಿರ್ತಾರಲ್ಲ ಬೈಸಿನಾಗ, ಅದು ಹೋಗ್ತಿರ್ತಿಲ್ಲ, ಹೋಗಿ ಅವ್ರ ಮಗ್ಗಲ್ದಾಗ ಕೂತ್ ಬಿಡ್ತನ್ನ. ಕೂಡ್ತಿ. ಹ್ಮ್. ಆನಂತರ ಮುಂದ ಬಸ್ ಸ್ಟ್ಯಾಂಡ್ ಬಂದ ಕೂಡಲೇ ಅವ್ ಮರ ತಿಳಿದ್ರಂತಿ ಪಾಡ ಪಾಡ. ಹೌದಿಲ್ಲ? ಗಸಗಿನ ಅವ ಎಲ್ಲಕಂದ್ರ ತಗೊಂಡ ಹೋಗೇ ಬಿಡುದು. ಮಾಡಾಕತ್ತಿ ಎಲ್ಲಾರು ಸಾಧಿಸಿರ ಮಾಡ್ತಾರ ಬಿಡವಾ. ಎಲ್ಲಿ ಬಿಡವಾ? ಛತ್ರಿ ನೋಡಿಲ್ಲ. ನೋಡಿನ ಆ ಮೇಲೆ ಛತ್ರಿಗೆ 8 ಕಡೆಗಳು ಇರ್ತಾವ ಇರ್ತಾವಲ್ಲ ಇವ ಮೇಲೆ ಅರಿವಿ ಏನೈತಲ್ಲ ಅದು ಭೂಮಿ ಇದ್ದಂತೆ ಅದ ಅರಿವಿ ಭೂಮಿ ಇದ್ದಂಗ ಕಡ್ಡಿಗಳೇನವಲ್ಲ ಆಣಿಗಳಿದ್ದಂತೆ ಅವು ಕಡ್ಡಿಗಳು ಆಣಿಗಳಿದ್ದಂಗ ನಡುಕ್ ಏನ್ ಹಿಡಿಕದಲ್ಲ ಹೌದು ಅದು ಆದೇಶಿಸಿದಂತೆ ಅಂದ್ರೆ ಏನು ಬಡಿಗೆ ಅಥವಾ ದಾಂಡ ಇದ್ದಂಗ ಇರ್ತದ ವಾಯು ತುಂಬಿದಾಗ ಛತ್ರಿ ಹೇಗೆ ಅಂತರ್ಲಿಂದಿರ್ತದ ಅದ್ರವಂತೆ ವಾಯುತತ್ವದ ನಿಂತದ ಈ ಭೂಮಿ ಅಂದ್ರೇನು ಇದು ವಾಯುತತ್ವದಿಂದ ನಿಂತಂಗ ಆತ್ರಿ ಹೌದು ಜೋರ್ ಕಡತ ಹವಾದ್ರೆ ಉರುಳಿ ಬೀಳ್ತೈತೆ ಅಂದಂಗ ಆತಲ್ರಿ ಇದು ಇರ್ಲಿ ಇಷ್ಟೆಲ್ಲ ನಿಮಗೆ ಹೇಳ್ತೀರಿ ಹೌದು ನೀವು ಬಾಳ ದಿವಸದವ್ರ ಕಾಣಿಸ್ತೀರಿ ನನಗೆ ಏ ದಿವ್ಸ ಬಾಳ ಹತ್ತಿದ್ರು ನೋಡ ಬಾಳಿರಿ ಇಷ್ಟೇ ಅಲ್ಲ ವಯಸ್ಸು ಬಾಳ ಯಾವ ವಯಸ್ಸು ಮುದುಕಿ ಎಲ್ಲಿ ಬೇಡ ದಸೆ ಅರಣ್ಯಗತ್ರಿ ಬಂದಿದ್ದೇನೆ ದಶೆ ಅರಣ್ಯಗಳೆಲ್ಲ ಹೌದು ಅಂದ್ರೆ ದೊಡ್ಡ ದೊಡ್ಡ ಪರ್ವತ ಹೌದವ ಹಿಮಾಲಯ ಪರ್ವತಕ್ಕಿಂತ ಭಯಂಕರ ದೊಡ್ಡ ಶೃಂಗೇರಿ ಬೆಟ್ಟದಕ್ಕಿಂತ ದೊಡ್ಡ ಹೌದು ಅವು ಯಾವ್ಯಾವ್ರಿ ಯಾವ್ಯಾವ ಹತ್ತರ ಪರ್ವತ ಹತ್ತಿ ಇಳಿದು ಬಂದಿರಿ ಹೌದಾ ಹ್ಞೂ ದಂಡಕಾರಣ್ಯ ದಂಡಕಾರಣ್ಯ ವಿದ್ಯಾರಣ್ಯ ಕದಳಿಕಾರಣ್ಯ ಕದಳಿಕಾರಣ್ಯ ಬದರಿಕಾರಣ್ಯ ಬದರಿಕಾರಣ್ಯ ಚಂಪಕಾರಣ್ಯ ಚಂಪಾರಣ್ಯ ನೈಮಿಷಾರಣ್ಯ ನೈಮಿಷಾರಣ್ಯ ನೈಮಿಷಾರಣ್ಯ ಗುಯಾರಣ್ಯ ಗುಯಾರಣ್ಯ ದೇವಾರಣ್ಯ ದೇವಾರಣ್ಯ ಹೀಗೆ ಹತ್ತು ಪರ್ವತಗಳನ್ನು ಹತ್ತಿ ಇಳಿದು ಹತ್ತಿ ಇಳಿ ಇಲ್ಲಿಗೆ ಬಂದಿದ್ದೇನೆ ಏನು ಅಡ್ಡಿ ಇಲ್ಲ ಇವ ನೀವು ಯಾವಾಗ ಹತ್ತು ಪರ್ವತ ಎಲ್ಲ ಇಳಿದು ಬಂದಿನಂತ ನನಗೆ ಹೇಳಿದ್ರಿ ನೀವು ಇರ್ಲಿ ಆ ನೋಡವ ನಿನಗೆ ಎಲ್ಲ ಮಾಹಿತಿ ಇದ್ದಂಗ ಆತ ಹೌದು ನಾಲ್ಕು ವೇದನು ಮಾಹಿತಿ ಅವ ಹೌದು ಆರು ಶಾಸ್ತ್ರನು 18 ಪುರಾಣ 56 ದೇಶ ಎಲ್ಲ ನಿನಗೆ ಮಾಹಿತಿ ಇದ್ದಂಗ ಆತ ಹೌದು ನಮಗೆ 56 ದೇಶ ಹೇಳುದು ಬೇಕಾಗಿಲ್ಲ ಈ ಸದ್ದ ನಮ್ಮ ದೇಶ ಯಾವುದವ ಅಂದ್ರೆ ಭಾರತ ದೇಶ ಭಾರತ ದೇಶದೊಳಗ ನಮ್ಮ ರಾಜ್ಯ ಯಾವ್ದಂದ್ರೆ ಕರ್ನಾಟಕ ರಾಜ್ಯ ಹೌದು ಕರ್ನಾಟಕ ರಾಜ್ಯದೊಳಗ ನಮ್ದು ಜಿಲ್ಲಾ ಯಾವುದು ಬೆಳಗಾವಿ ಜಿಲ್ಲಾ ಬೆಳಗಾವಿ ಜಿಲ್ಲಾದಾಗ ನಮ್ಮ ತಾಲೂಕ್ ಯಾವುದು ಖಾನಾಪುರ ತಾಲೂಕ ಖಾನಾಪುರ ತಾಲೂಕದಾಗ ನಮ್ಮ ಊರು ಯಾವ್ದಂದ್ರೆ ಚಿಕ್ಕಮನುವಳ್ಳಿ ಅಂತ ಇಲ್ಲಿವರೆಗೆ ಹೇಳಿದ್ರಿ ನೀವು ನೀವು ಶಾನ್ಯಾಕಿದ್ದಂಗ ಆತ ನಾವ್ ಎಲ್ಲಿ ಕರ್ಕೊಂಡು ಹೋಗ್ಕೊಂಡು ಬರ್ತೀರ ನೀವು ಅಲ್ಲ ನೀನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ ಅವ್ರ ಯಾರು ಅವ್ರ ಯಾರು ಅವ್ರ ಹೆಸರೇನು ನಿಂತಲ್ಲೇ ನೀವು ದೇವರಿಗೆ ಹೇಳಿದ್ರಂದ್ರ ಶಾನೆ ಹಾಕಿದಾಳ ಅಂತ ತಿಳ್ಕೊತಾನ ತಿಳ್ಕೊತೀಯ ಹೌದು ಹೆಸರೇನು ಹೇಳಲಿ ನಾನು ಬಂದ್ರ ಹೇಳು ಬರ್ದಿದ್ರ ನಡಿ ದೊರೆಯಾದವನೇ ದ್ವಾರಾವತಿಯ ಪುರದರಸ ಯದುವೀರ ಶ್ರೀಕೃಷ್ಣನ ಅರ್ಧಾಂಗೇನೆ ನಿಮ್ಮ ಸತ್ಯ ಬಾಮ ಹವದೇ ನೋಡಮ್ಮ ಆ ದ್ವಾರಕ ಪಟ್ಟಣಕ್ಕೆ ಅಧಿಪತಿಯಾದಂತವ್ರು ಯಾರು ಯಾರಮ್ಮ ಆ ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಆತನು ಅರ್ಧಾಂಗಿನಿ ಯಾರು ಯಾರು ಆ ಸತ್ಯಭಾಮ ಹೌದಲ್ಲ ಖರೇ ದೇವ ನೀವು ಹೇಳುದು ಖರೇ ಅದ ನಾವು ಕೇಳುದು ಖರೇ ಅದ ಮುಂದ ಅಂದ್ರೇನು ಪಂಚಭೂತ ಪಂಚನ ಭೂತ ಅಂದ್ರೇನು ಐದು ಸುಳ್ಳು ಐದು ಕರೆ ಇದು ಕೊರವಂಜಾರ ಪದ್ಧತಿನ ಇರ್ತದ ಈ ಮನ್ಯಾಗ ಕೇಳುದು ಮುಂದಿನ ಮನ್ಯಾಗ ಹೇಳುದು ಅಲ್ಲಿ ಕೇಳುದೈತಿ ಆಚೆ ಕಡೆ ಹೇಳುದದು ಅಲ್ಲ ಕೇಳಿ ಹೇಳುವಂತ ಕೊರವಂಜಿ ನಾನಲ್ಲ ಮತ್ತೆ ಎಂಥವ್ರು ನಾನು ಎಂಥವಳು ಎಂಥವ್ರು ಶುದ್ಧ ಪತಿವ್ರತ ಸ್ತ್ರೀಯಳು ನೀವ ಹೌದು ಯವ ನಿಮಗೂ ನಾವು ಪತಿವ್ರತ ಅನ್ಬೇಕಾಗ್ಯದ ಪತಿವ್ರತ ಯಾರಿಗೆಂತಾರ ಯಾರಿಗೆಂತಾರ ಅಹಿಲ್ಯ ತಾರ ಮಂಡೋದರಿ ದ್ರೌಪದಿ ಸೀತಾ ಇಂತಿಂತವ್ರಿಗೆಲ್ಲ ಪತಿವ್ರತ ಅಂತಾರ ಹೌದೌದು ಮತ್ತೆ ನಿಮಗಂತಾರೇನ್ರಿ ಏ ಏನು ಮಾತಾಡ್ತೀವ ನೀ ಏನು ಹೇಳ್ತೀರ ಇರ್ಲಿ ನೀವು ಇರ್ಲಿವಾ ಆ ಪತಿವ್ರತೆಯರ ಲಕ್ಷಣಗಳು ಯಾವ ನೋಡಮ್ಮ ಪತಿವರ್ಷ ಸ್ತ್ರೀಯರ ನೀತಿ ನಡವಳಿ ಹೇಗ ಹೇಗಿರ್ತದ ನೋಡಮ್ಮ ಪತಿವರ್ಷ ಸ್ತ್ರೀಯರ ಕುಂಬ ಕುಚವುಗಳು ಹುಲಿ ಉಗುರು ಹುಲಿ ಉಗುರು ಜೀರ್ಣ ಮನುಷ್ಯನ ದ್ರವ್ಯ ದ್ರವ್ಯ ಸೂರ್ಯನ ಕೈ ಒಳಗಿನ ಖಡ್ಗ ಖಡ್ಗ ಜೀವಿ ಇರೋದ್ರೊಳಗಾಗಿ ಎಣ್ಣೆದ ವಶಿ ಆಗೋದಿಲ್ಲ ಆಗೋದಿಲ್ಲ ಏನೋ ಸತ್ತ ಮೇಲೆ ವಶಿ ಆಗಬಹುದು ಆದ್ರೆ ಆಗಬಹುದು ಆಗದಿದ್ದರೆ ಇಲ್ಲ ಅದರಂತೆ ನಾನು ಪತಿವರ್ಷ ಸ್ತ್ರೀಯಳಿದ್ದು ಪರಪುರುಷ ಮುಖ ನೋಡುವುದಿಲ್ಲ ಪರಪುರುಷರ ಮುಖ ನೋಡುದಿಲ್ಲ ಅಂತ ಅಂದ್ರೆ ಇವ್ರು ಯಾರು ಇವರು ಅವರು ಗಣಮಕ್ಕಳು ಹೌದಲ್ಲ ಮತ್ತೆ ಅವ್ರು ನೀ ನೋಡುದಿಲ್ಲೋ ನಿನ್ನ ಅವ್ರು ನೋಡುದಿಲ್ಲೋ ಹಾಗಲ್ವಾ ಈ ದೃಷ್ಟಿಯಿಂದ ನೋಡಿದ್ರೆ ಏನಾಗೋದಿಲ್ಲ ಮತ್ತೆ ಯಾವ ದೃಷ್ಟಿಯಿಂದ ಈ ಯಾವ ದೃಷ್ಟಿ ಅಂತಿ ಇದು ಸಮದೃಷ್ಟಿ ಸಮದೃಷ್ಟಿಯಿಂದ ಅಂದ್ರೇನು ಅಣ್ಣ ತಮ್ಮಂದಿರು ಅಣ್ಣ ತಮ್ಮಂದಿರು ತಂದೆ ತಾಯಿಗಳನ್ನು ನೋಡೋದಂತೆ ನೋಡಿದಂತೆ ಹೌದವಾ ಕಾಮ ದೃಷ್ಟಿಯಿಂದ ನೋಡಬಾರದು ಏನಾಗ್ತದೆ ಏನಾಗ್ತದ ನರಕ ತಪ್ಪೋದಿಲ್ಲ ಅಂದ್ರೆ ನರಕ ಆಗ್ತದ. ಹೌದು, ನೋಡಬಾರ್ದು. ಈಗ ನೋಡಬಾರ್ದವ, ನೀವ್ ಹೇಳುದೆಲ್ಲ ಬರಬರಿ ಅದ. ನೋಡುವ, ನಾವು ನಮ್ ದರ್ಶಾನಿವರ ಮಂದಿರಕ್ಕೆ ಹೋಗುಣ. ಅಲ್ಲ, ನಿಮ್ ದರ್ಶಾನ ನಾನು ಯಾಕೆ ಕರೆಸಿರ್ ಹೌದ? ನೋಡವ, ಯಾರ ಹೇಳವ್ರಿದ್ರ ಅಂದ್ರೆ ಕರ್ಕೊಂಡು ಬಾ ಅಂತ ನಮಗೆ ಹೇಳ್ಯಾರ, ನಾವು ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ. ಹೌದ ಹೌದು, ಹಾಗಾದ್ರ ನಡೆಯ ಹೋಗೋಣ. ಹಾ ನಡಿಲ್ಲ, ಹೋಗು ನಡ್ರಿ. ಯಾಕೆ ಕರೆಸಿದಳೆ ಅಣ್ಣ ಹೋಗಿ ಹೇಳ್ತೇನ್ರಿ. ನನಗ ಬೇಕಾದ್ದೇನು? ಏನ್ರಿ? ಒಂದೇ ಒಂದು. ಯಾವ್ದ್ರಿ ಅದು? ಹಾ, ಒಂದೇ ಅಂದ್ರೆ ಏನು? ಏನು? ಆ ಪರಮಾತ್ಮನ ನಾಮಸ್ಮರಣೆ ಬೇಕ ನನಗ. ನಿತ್ಯ ನಾಮಸ್ಮರಣೆ? ಹೌದು. ನಾ ಮಾಡ್ತೀವ. ಮಾಡ್ತೀಯಾ? ಹಾ, ಯಾವ ರೀತಿ ಮಾಡ್ತೀಯ? ನಾ 6 ವರ್ಷಕ್ಕೊಮ್ಮೆ ಮಾಡ್ತೇನೆ ನೋಡುವ. ಏನ್ ಮಾತಾಡ್ತೀವ ನೀನು? ಮತ್ತೆ ಏನಾಗ್ತದ? ಬಾ, ದೂರ ಆಗ್ತದ. ದೂರ ಆಗ್ತದ? ಹೌದು. ಕಡೆಗೆ 3 ವರ್ಷಕ್ಕಾರ ಏನಂತೀರಿ ನೀವು? ಅಲ್ಲ, ಅಷ್ಟೊಳಗ ನಿನ್ನ ಅವಯಗಳು ಮುಗಿದು ಅಂದ್ರೆ ಇದು ಒಂದು ಕರೆಯನ. ಕಡೆಗೆ ಇವತ್ತು 1.5 ವರ್ಷಕ್ಕಾರ ಏನಂತೀರಿ ನೀವು? ಅಲ್ಲ, ಅಷ್ಟೊಳಗ ನಿನ್ನ ನಾಮಸ್ಮರಣೆ ಇಲ್ಲೇ ಉಳಿತದ. ಆಯುಷ್ ಮುಗಿತಂದ್ರ ಅಂತ ಕೇಳ್ತಿರ್ಲ? ನಾ ದಿವಸ ಮಾಡ್ತೇನವ. ಮಾಡ್ತೀಯ? ಪರಮಾತ್ಮ ನಾಮಸ್ಮರಣೆ ಏಕಾಕಾರವಾಗಿ ನಾ ದಿವಸ ನಾ ಮಾಡ್ತಾ ಇದ್ದೀನಿ. ಈಗ ನೋಡಲಿ, ನಿನ್ನ ಮಾತು ಕೇಳ ನನಗೆ ಏನಾಯ್ತು? ಹೇಗಾಗ್ಯದ ಕೇಳ. ಸಂತೋಷವಾಯ್ತಮ್ಮ ಇದುವರೆಗೆ ಹಿರೇಬಾಗೇವಾಡಿಯ ಅಪ್ಪ ಸಾಹೀಬ್ ಎಂ ತಿಗಡಿ ಹಾಗೂ ಸಂಗಡಿಗರಿಂದ ಶ್ರೀಕೃಷ್ಣ ಪಾರಿಜಾತದಲ್ಲಿ ಕೊರವಂಜಿ ಸನ್ನಿವೇಶ ಕೇಳಿದಿರಿ. ಇದುವರೆಗೆ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು.